ಹೇಳಕ್ಕಾಗಲ್ಲ. ಇದ್ರ ಜೊತೆಗೆ ನೀವು ಬೆಳೆದಂತಹ ಹೂ ಈಗ ಸ್ಥಳೀಯವಾಗಿ ಏನ್ ಮಾರಾಟ ಮಾಡ್ತಿರಲ್ಲ, ಅದ್ರ ಜೊತೆಗೆ ಬೇರೆ ಕಡೆಯಿಂದ ಹೂ ಬಂದ್ಬಿಟ್ರೆ ಸಮಸ್ಯೆ ಆಗತ್ತಲ್ವಾ? ಬರ್ತದ ಸರ್, ಇದೆಲ್ಲ ದುರ್ಗದಾಗ ಐತಿ, ಈ ಕಡೆ ತಿಮ್ಮಿಂಗಟ್ಟಿ ಕಿರಿಗೇರಿ, ಈ ಕಡೆ ಹುಲ್ಲಹಳ್ಳಿ ಕದರ್ಮುಂಡಿಗೆ ಅಸುಂಡಿ ಕೂನ್ಬೇವು, ಆ ಕಡೆ ಹೋದ್ರೆ ಮತ್ತಲ್ಲಿ ಗದಗ ಡಿಸ್ಟಿಕ್ ಅಲ್ಲಿ ಐತಿ, ಎಲ್ಲಾ ಕಡೆಗಿನ ಬೆಳೀತಾರ ಸರ್. ಈಗ ಸರಿ, ನೀವು ಯಾವ ಜಾತಿ ಹೂವನ್ನ ಹಾಕಿದ್ರಿ ಅಲ್ಲಿ? ಸೇವಂತಿಗೆನೆಲ್ಲ ಬೇರೆ ಬೇರೆ ಜಾತಿ ಇದೆಯಲ್ಲ. ನಮ್ಮಲ್ಲಿ ಬೆಳೆಯೋದಂದ್ರೆ ಸೇವಂತಿಗೆ ಒಂದೇ ಸರ, ಇದು ಇನ್ನು ಬೇರೆ ಕಡೆಗೆಲ್ಲ ಬೇರೆ ಬೇರೆ ದಿನಸ ಬೆಳೀತಾರ. ನಮ್ಮಲ್ಲಿ ಸೇವಂತಿಗೆ ಇದು ಕನಕಾಂಬರಿ ಒಟ್ಟ ಹಾಕ್ತಾರೆ. ಈಗ ಸೇವಂತಿಗೆನಲ್ಲೂ ತುಂಬಾ ವೆರೈಟಿ ಇದೆ ಕಣ್ರಿ ಅಜ್ಜಪ್ಪನವ್ರೇ. ಕೆಲವು ಬೇಗ ಉದುರೋಗ್ಬಿಡುತ್ತೆ ದಾಳಗಳು, ಇನ್ನು ಕೆಲವು ಬಹಳ ಹಳದಿ ಬಣ್ಣಕ್ಕೆ ಅಗಲವಾಗಿರುತ್ತೆ, ನೋಡಿದ್ರೆ ಸಣ್ಣ ಸೂರ್ಯಕಾಂತಿ ಹೂ ಕಣ್ಣಕ್ಕೆ ಕಾಣುತ್ತೆ. ಏನು ನಿಮ್ಮ ಹೊಲಕ್ಕೆ ಬರಲ್ವ ಅಥವಾ ನೀವೇ ಅವ್ರ ಹತ್ರ ಸಂಪರ್ಕ ಇಟ್ಕೊಂಡಿಲ್ಲ? ನಿಮ್ಗೆ ಹೆಚ್ಚಾಗಿ ಸಂಪರ್ಕ ಅಲ್ರಿ, ಅವ್ರ ಹೊಲದ ಮೇಲೆ ನಮ್ಮಲ್ಲಿ ಇಲಾಖೆ ಬಹಳ ಬರೋದೂ ಇಲ್ಲ, ಹಂಗಾಗಿ ನಾವಲ್ಲೇ ನಮ್ಮ ಊರಾಗ ಔಷಧಿ ಅಂಗಡಿಯಾಗನ ಕೇಳಿ ತಗೊಂಬಂದು ಹೊಡಿಯೋದ ಜಾಸ್ತಿ ರೀ. ನಮ್ಮಲ್ಲ ರೈತರೆಲ್ಲ ಮೇಲ್ಗೊಬ್ಬರ ಎಲ್ಲ ಮೇಲ್ಗೊಬ್ಬರ ಹಾಕ್ತೇವೆ ಸರ್. ಏನ್ ಹಾಕ್ತೀವಿ? ಬಿ ಟಿ ರೀ, ಆಮ್ಯಾಕ ಅದು ಇನ್ನೊಂದು ಚಮತ್ಕಾರ ಅಂತ ಬಂದ್ ಸರ್. ಎರಡು ವರ್ಷ ಡಿ ಸಿ ಹಾಕಿದ್ವಿ ಸರ್, ಬಹಳ ಚಲೋ ಬಂದು ಈ ವರ್ಷ ಮತ್ತೆ ಆಳಿನ ಸಲುವಾಗಿನ ಬಿಟ್ಟಂಗ ಆದ್ರಿ. ಅಂದ್ರೆ ಹತ್ತಿ ಬಿಡಿಸಿ ಕಾಳಿನ ಸಮಸ್ಯೆ? ಹೌದ್ರಿ. ಮತ್ತೆ ಉಳಿದಿದ್ದ ಏನ್ ಸಮಸ್ಯೆ ಆಗಲ್ಲ? ಏನು ಸಮಸ್ಯೆ ಅಲ್ದಲ್ರಿ. ಹತ್ತಿ ಬಿ ಟಿ ರೀ, ಆಮ್ಯಾಕ ಅದು ಇನ್ನೊಂದು ಚಮತ್ಕಾರ ಅಂತ ಬಂದ್ ಸರ್. ಎರಡು ವರ್ಷ ಡಿ ಸಿ ಹಾಕಿದ್ವಿ ಸರ್, ಬಹಳ ಚಲೋ ಬಂದು ಈ ವರ್ಷ ಮತ್ತೆ ಆಳಿನ ಸಲುವಾಗಿನ ಬಿಟ್ಟಂಗ ಆದ್ರಿ. ಅಂದ್ರೆ ಹತ್ತಿ ಬಿಡಿಸಿ ಕಾಳಿನ ಸಮಸ್ಯೆ? ಹೌದ್ರಿ. ಮತ್ತೆ ಉಳಿದಿದ್ದ ಏನ್ ಸಮಸ್ಯೆ ಆಗಲ್ಲ? ಏನು ಸಮಸ್ಯೆ ಅಲ್ದಲ್ರಿ. ಅದಕ್ಕೇನಾರ ಪರ್ಯಾಯ ಮಾರ್ಗವನ್ನ ನೀವು ಅಕ್ಕ ಪಕ್ಕದ ಹೊಲದವರು ನೀವೇ ಸೇರ್ಕೊಂಡು ನೀನೊಂದ್ ದಿವಸ ಬಾರಪ್ಪ ನಾನೊಂದ್ ದಿವಸ ಬರ್ತೀನಿ ಅಂತ ಆತರ ಜನ ಎಲ್ಲರೂ ಅವರವರು ಅವ್ರಿಗೆ ಅವನ ಆಗ್ಬಿಡ್ತಾವ. ಆದ್ರೆ ಒಂದೊಂದ್ ದಿವಸ ಬಂದ್ರೆ ಆಗಂಗಿಲ್ರಿ, ದಿವಸ ಹತ್ತು ಮಂದಿ ವಾರ ಹದಿನೈದು ದಿವಸ ಗಂಟೆ ಬಿಡಿಸಿದ್ರ ಆಗದಲ್ರಿ. ನಮ್ದು ನಾಲ್ಕನಾಕ ಎಕರೆ ಐದು ಎಕರೆ ಹಾಕ್ತಿದ್ವಿ, ಒಂದ್ ಹತ್ತು ಹನ್ನೆರಡು ಮಂದಿ ಒಂದ್ ತಿಂಗಳ ಗಂಟ್ಲೆ ಸುಮ್ಮನೆ ಬಿಡಿಸ್ಕೊಂತ ಹೋಗ್ಬೇಕು ಅದನ್ನ. ತಗಂದ ಬಿಡಿಸ್ಕೊಂತ ಹೋದ್ರೆ ಮತ್ತೆ ಹಿಂದಂದ ಮತ್ತೆ ಬಿಡಿ ಅನ್ನೋಂಗಿಲ್ಲ. ಈಗ ಕಬ್ಬು ಸಸಿ ಇರಬೇಕಾದ್ರೆ ಕೆಲವು ರೋಗಗಳು ಮತ್ತೆ ಕೀಟಗಳ ಬಾಧೆ ಇರುತ್ತೆ ಕೆಲವು ಕಡೆ, ಆತರದೇನು ಕಂಡು ಬರಲ್ಲ ನಿಮ್ಗೆ? ನಮ್ಗೆ ನಾವು ಹಾಕಿನ ಮೇಲಂತೂ ನಮ್ ಕಬ್ಬಿಗೆ ಯಾವ ರೋಗ ತಾಕಿಲ್ಲ ಸರ್. ಈ ಕಬ್ಬು ಯಾವ ತಳಿ ಹಾಕ್ತಿರ್ತಾವ? ನಾವು ಬಿಳೆ ಕಬ್ಬು ಅಂತೇಳಿ ಹಾಕಿವಿ ಸರ್, ಕೆಂಪು ಕಬ್ಬು ಈ ವರ್ಷ ಹಾಕಿರೋದು. ಇಳುವರಿ ಚೆನ್ನಾಗಿ ಬರುತ್ತೆ? ಅದು ಎಷ್ಟು ಬರುತ್ತೆ ಎಕರೆಗೆ? ಅದು 80-100 ಟನ್ ತನಕನ ಬಂದ ಸರ್. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಹಾಕವು, ಯಾಕಂದ್ರೆ ಬ್ಯಾಸಿಯಾಗ ನೀರು ಕಡಿಮೆ ಹಾಕತ್ತಲ್ರಿ, ಹಂಗಾಗಿ ಇಳುವರಿ ಕಡಿಮೆ ಹಾಕವ್ರಿ. 50-60-70 ಟನ್ ತನಕ ಅಂತರೂ ಬರ್ತದೆ ಸರ್. ಈಗ ಜೋಳದಲ್ಲಿ ತಾವೇನಾದ್ರು ಅಕಡಿ ಹಾಕೊಂಡಿದ್ದೀರಾ, ಹಾಕ್ತೀರಾ ಏನಾದ್ರು? ಸರ್ ಅದು ಆಗ್ಲೇ ಹೇಳಿದ್ರಲ್ಲ, ಹಂಗ ಕುಸಿಬಿ ಕಡ್ಲಿ ಇವನ್ನೆಲ್ಲ ಮಾಡ್ತಿದ್ರು ನಮ್ಮ ಅಪ್ಪರ ಕಾಲದಾಗ. ಈಗೆಲ್ಲ ಜೋಳನ ಇಲ್ಲ, ಜೋಳನ ಬಿತ್ತದ್ ಬಿಟ್ಬಿಟ್ಟವ್ ನಾವು, ಅದನ್ನ ಕೊಯ್ಯರು ಮಾಡೋರು ಇಲ್ಲ ಅಂದ. ಈ ದಿನದಾಗ ಒಂದಿಟ್ಟು ಹೈಬ್ರಿಡ್ ಹಾಕೊಂಡ್ರೆ ಉಣ್ಣಕ್ಕೆ ಒಂದ್ ಎಂಟು ಹಚ್ಚಲಕ್ಕವ ಅವನ್ನ ಊಟ ಮಾಡ್ಕೊಂತ ಹೋಗೋದು. ಈಗೆಲ್ಲ ಅವಾಗಿನ ಜೋಳ ಯಾರು ಬಿತ್ತದೂ ಇಲ್ಲ ಬೆಳೆಯೋದಿಲ್ರಿ. ಮತ್ತೆ ಊಟಕ್ಕೆ? ಊಟಕ್ಕೆ ಇದ ಐತಲ್ಲ ಸರ್, ಬಳ್ಳಾರಿ ಜೋಳ ಅದಷ್ಟು ಬೆಳ್ಕೊತೀರಿ? ಹಾ ಬೆಳಿತೀವಿ ಸರ್, ವರ್ಷ ಊಟ ಹಾಕ್ಯಂತೀವಿ, ಅವ ಊಟಕ್ಕೆ ಚಲೋ ಹಾಕವ ಅವನ್ನ ಊಟ ಮಾಡೋದು. ಈಗ ಅದನ್ನ ಈ ಜೋಳನೇ ಆ ಜೋಳ ಎರಡೇನು ನಿಮ್ಮ ಹೊಲಕ್ಕೆ ಬರಲ್ವ ಅಥವಾ ನೀವೇ ಅವ್ರ ಹತ್ರ ಸಂಪರ್ಕ ಇಟ್ಕೊಂಡಿಲ್ಲ? ಹೆಚ್ಚಾಗಿ ಸಂಪರ್ಕ ಅಲ್ರಿ, ಅವ್ರ ಹೊಲದ ಮೇಲೆ ನಮ್ಮಲ್ಲಿ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ಅಜ್ಜಪ್ಪನವ್ರೆ. ಮತ್ತೆ ಕಾಲಕ್ ತಕ್ಕ ಹೋಗ್ಲಿದ್ ನಡೆಯೋದಲ್ಲ ಸರ್, ಮೈ ಮೇಲೆ ಬಂದ್ರೆ ನಾವಮ್ಮ ತಂಗಿ ಬಿತ್ತಬೇಕು ಸಲಿಕೆ ತಗೋಬೇಕು. ಸರಿ ಅಜ್ಜಪ್ಪನವ್ರೆ, ಈಗ ಕೃಷಿ ಚಟುವಟಿಕೆ ಜೊತೆಗೆ ಹವ್ಯಾಸವಾಗಿ ತಾವೇನಾರು ಊರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಏನಾರು ಮಾಡ್ತಿದ್ರೆ ಹೇಗೆ? ಮಾಡ್ತೇವೆ ಸರ್. ನಾನು ನನ್ನ 22ನೇ ವರ್ಷ ವಯಸ್ಸಿನಾಗಿದ್ದಾಗ ಒಂದು ಮಾರುತಿ ಯುವಕ ಮಂಡ ಅಂತೇಳಿ ಒಂದು ಸಂಘ ಐತೆ ಸರ್, ಆ ಸಂಘಕ್ಕೆ ಸೇರ್ಕೊಂಡೆ ನಾನು. ಅಲ್ಲಿಂದ ಈಗ ನನಗೆ 48 ವರ್ಷ, ಈಗ ಅದೇ ಸಂಘದಾಗ ನಾವು ಅದಾವ ಸರ್. ಒಂದು 40-45 ಜನ ಇತ್ತು ಸರ್ ಮೊದ್ಲ, ಈಗ ಸ್ವಲ್ಪ ಮಂದಿ ಕಡಿಮೆ ಆಗೈತಿ, ಒಂದ್ 30-35 ಜನ ಅದಾವ ಈಗ. ಅಲ್ಲಿಂದ ಇಲ್ಲಿವರೆಗಿನ ನಾವು ಹಂಗ ಒಂದ್ 35 ಮಂದಿ ಒಂದೊಂದು ಮೊದಲು ಒಂದೊಂದು 100 ರೂಪಾಯಿ ಸೇರ್ ಅಂತ ಕಟ್ತಿದ್ವಿ. ಅದನ್ನ ತಿಂಗಳ ನಮ್ಮ ಸದಸ್ಯರ ಮೇಲನ ಒಂದ್ 100ಕ್ಕೆ ನೀನು ಇಷ್ಟು ದೇಣಿಗೆ ಹೆಚ್ಚಿಗೆ ಹಾಕಿ ಕೊಡ್ಬೇಕಪ್ಪ ಮುಂದಿನ ತಿಂಗಳಿಗೆ ಅಂತ ಮಾಡಿದ್ವಿ. ಆ ಪ್ರಕಾರ ಮುಂದಿನ ತಿಂಗಳ ಒಂದು ಅಮಾಸಿಗೆ ನಾವು ಒಂದು ದಿನ ಕಾಯಂ ಮಾಡ್ಕೊಂಡಿದ್ವಿ ಸರ್. ಅಮಾಸಿಗೊಮ್ಮೆ ಇವತ್ತಿನ ಅಮಾಸಿಗೆ ಹೋಯ್ದ್ರೆ ಮುಂದಿನ ಅಮಾಸಿಗೆ ಒಂದು 100 ರೂಪಾಯಿ ಹೋಯ್ದ್ರೆ ಅವನ ಒಂದು 3-4 ರೂಪಾಯಿ ಅದಕ್ಕೆ ಹೆಚ್ಚಿಗೆ ಹಾಕಿ ತಗೊಂಬಂದು ಕೊಟ್ಟರು. ಮತ್ತೆ ಅದನ್ನ ಒಟ್ಟು ಜಮ ಮಾಡಿ ಮತ್ತೆ ಹಂಗ ಕೊಟ್ಕಂತ ವರ್ಷಕ್ಕೆ ಒಂದು 40,000-50,000 ಮಾಡ್ತಿದ್ವಿ. ಇದು ಯಾವಾಗ? ಸುಮಾರು 25-30 ವರ್ಷದ ಹಿಂದೆ. ಹೌದ್ ಸರ್. ಅವಾಗ್ಲೇನೆ ಈ ವ್ಯವಸ್ಥೆ ಮಾಡ್ಕೊಂಡಿದ್ರಿ ನೀವು? ಈ ವ್ಯವಸ್ಥೆ ಅಲ್ಲಿಂದಾನು ವ್ಯವಸ್ಥೆ ಹೆಂಗಾಯ್ತು ರೀ, ಈಗಲಿವರೆಗೂ ಹಂಗಾಯ್ತು ಸರ್. ಅಂದ್ರೆ ಬಡ್ಡಿ ಇಷ್ಟೇ ಕೊಡ್ಬೇಕು ಅಂತ ನೀವು ಇರ್ಲಿಲ್ಲ ಸರ್? ಹಂಗ ಬಡ್ಡಿ ಅಂತ ಏನಿಲ್ಲ ಸರ್, ಒಟ್ ನೂರಕ್ಕೆ ಇಷ್ಟು ನೀನು ಹೆಚ್ಚಿಗೆ ದೇಣಿಗೆನಪ್ಪ ದೇವಸ್ಥಾನಕ್ಕ ಕೊಡ್ಬೇಕು ಅಂತ ಹಂಗ ಕೊಡ್ತಿದ್ವಿ. ಆ ಪ್ರಕಾರ ತಂದು ಕೊಡ್ತಿದ್ರು ಅಂದ್ರೆ ಆ ದುಡ್ಡು ಅವನ್ ಕಷ್ಟ ಸುಖಕ್ಕೆ ಆಗ್ತಿತ್ತು. ಆಗ್ತಿತ್ತು ಈ ಕಡೆ ದೇವಸ್ಥಾನನು ಒಳ್ಳೇದಾಯ್ತು. ಒಳ್ಳೇದಾಯ್ತು ಸರ್. ಆ ದುಡ್ಡು ಜಮಾ ಮಾಡ್ಕೊಂಡು ಮತ್ತ ವರ್ಷ ಒಂದೊಂದು 10,000 15,000 ರೂಪಾಯಿ ಬಾಂಡೆ ಸಮಾನ ಅಂತ ತಂದ್ವಿ. ಏನೇನ ಬಾಂಡೆ? ಬಾಂಡೆ ರೀ, ಲಗ್ನ ಮದ್ವಿಗಳು ಮಾಡೋ ಅಂತ ಅಡಿಗೆ ಸಾಮಾನುಗಳು, ಪಾತ್ರೆಗಳು ಅವನ್ನ ನಾವು ಮತ್ತ ಊರಾಗ ಏನಾರ ಕಾರ್ಯಕ್ರಮ ಮಾಡಾರ ಬಾಂಡೆ ಬಾಡಿಗೆ ಅಂತ ಹೋಯ್ತಿದ್ರು. ಆ ಬಾಡಿಗೆ ರೊಕ್ಕನ ಜಮಾ ಹಾಕತ್ತು. ಆಮ್ಯಾಕ ಒಂದು ನೇಗ್ಲಿ ಅಂತ ಮಾಡಿದ್ವಿ, ಸ್ಪೇ ಪಂಪ್ ರೀ, ಎಣ್ಣೆ ಹೊಡಿಯವು ಅವನ್ನ ಇಟ್ಟಿದ್ವಿ, ಗ್ಯಾಸ್ಗಳು ಇಟ್ಟಿದ್ವಿ. ಇವನ್ನೆಲ್ಲವನ್ನೂ ಬಾಡಿಗೆ ಕೊಡ್ತಿದ್ವಿ ನಾವು ರೈತರಿಗೆ. ಅವಾಗ ಊರಾಗ ಯಾರೋ ಹೋಗ್ತಿದ್ದಲ್ರಿ, ಅವು ಎಲ್ಲಾ ದುಡ್ಡು ಕಲೆಕ್ಟ್ ಮಾಡ್ಕೊಂತ ಅದು ವರ್ಷಕ್ಕ ಅಮೌಂಟ್ ಜಾಸ್ತಿ ಹಾಕ್ಯಂತ ಹೋತ. ಅದ ಅಮೌಂಟ್ನಾಗನ ದೇವಸ್ಥಾನದ ಎಲ್ಲ ಜೀರ್ಣೋದ್ಧಾರ ಮಾಡ್ಸ್ಕೊಂತ ಬಂದ್ವಿ. ಈಗೆಲ್ಲ ಮ್ಯಾಲ ದೇವಸ್ಥಾನದ ಇದನ್ನ ಮಾಡಿಸಿದ್ವಿ, ಮೂರ್ತಿ ಪಾರ್ತಿ. ಆಮ್ಯಾಗಿ ನೆಲಕ್ಕೆಲ್ಲ ಗೋಡೆಗೆ ಟೈಲ್ಸ್, ಸುತ್ತವ್ರದ್ದು ಎಲ್ಲ ಕಾಂಪೌಂಡ್ ಎಲ್ಲ ಕಾಂಕ್ರೀಟ್. ಈ ತರ ಎಲ್ಲ ಸಂಘದ ಸದಸ್ಯರ ದೇಣಿಗೆ ಇಲ್ಲ ಏನಲ್ಲ ಸರ್. ಮತ್ತೆ ಅದಕ್ಕೆ ಈಗಲೂ ತಿಂಗಳ ತಿಂಗಳ ಕಟ್ಟೋ ಪದ್ಧತಿ ಇದೆಯಾ? ಐತೆ ಸರ್, ಇನ್ನು ವರ್ಷಕ್ಕೊಂದ್ಸರಿ 700 ರೂಪಾಯಿ ಸೇರ್ ಅಂತ ಕಟ್ಟದ ಸರ್. ಅದರ ರೊಕ್ಕನ ಹಂಗ ಸದಸ್ಯರ ಮೇಲೆ ಕೊಟ್ಟು ಬೆಳೆಸ್ಕೊಂತ ದೇವಸ್ಥಾನ ಬೆಳೆಸ್ಕೊಂತ ಹೋಗೋದು. ಏನಾರ ನಮಗೆ ಭಜನೆ ಸಾಮಾನುಗಳು ಬೇಕಾದ್ರೆ ತರಗದು. ಈಗ ಎಷ್ಟಿದೆ ಫಂಡ್ ನಿಮ್ಮ ದೇವಸ್ಥಾನದ ಕಮಿಟಿ ನಿಮ್ಮ ಯುವಕ ಸಂಘದಲ್ಲಿ? ಈಗ ಸದ್ಯ ಒಂದು 40,000 ಐತೆ ಸರ್. ಮತ್ತೆ ಮೊನ್ನೆ ಗಣೇಶ ಚೌತಿಗೆ ಹೋಗೋದು, ಅದಕ್ಕೆ ಇದಕ್ಕೆ ಖರ್ಚು ಮಾಡಿದ್ವಿ. ಮತ್ತೆ ಉಳಿದ ಅಮೌಂಟ್ ಮತ್ತೆ ಹಂಗ ಬೆಳೆಸ್ಕೊಂತ ಹೊಂಟವಿ. ಹೋದ್ನೇ ವರ್ಷ ಎಲ್ಲ ಒಟ್ಟು ಗುಡಿ ಕೆಲಸ ಮಾಡಿಸಿದ್ವಿ, ಒಂದು 1.5 ಲಕ್ಷ ರೂಪಾಯಿ ಇದ್ದ. ಈಗ ಸರಿ, ನಿಮ್ಮ ಸದಸ್ಯರಿಗೇನೆ ನೀವು ಹಣ ಕೊಡಬೇಕಾದ್ರೆ ಈಗ ಯಾರಾದ್ರೂ ಒಂದ್ 2-3 ಜನ ಒಟ್ಟಿಗೆ ನನಗ್ಬೇಕು ಅಂತಂದ್ರೆ ನೀವ್ ಹೇಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು? 10,000 ಐತೆ ಸರ್, ಅದ್ರಾಗ 20 ಮಂದಿ ಸದಸ್ಯರು ಬೇಕು ಅಂತ ಹೆಸರು ಬರ್ಸಿರ್ತಾರ. ಆ 10,000 ನಾವು ಒಟ್ಟಿಗೆ ಎಷ್ಟಿಟ್ಟು ಬರ್ತದೆ ಅಷ್ಟಿಟ್ಟು ಕೊಡೋದ್ರಿ. ಅದು ಹಂಗ ಹಂಚ್ಬಿಡ್ತೀರಾ? ಈಗ ತೀರಾ ಅಗತ್ಯವಾಗಿ ಏನೋ ಕಾಯಿಲೆ ಕಸಲ ಐತಪ್ಪ, ಸದಸ್ಯ ನಾನು ಸದಸ್ಯ ಅದನ್ನಪ್ಪ, ನಾನು ಸೇರ್ಕಟ್ಟೇನಿ, ನನಗೆ ಬೇಕು, ಹೆಂಗ ಜಗಳ ಬರ್ತಾವ್ರಿ. ಹಂಗಾಗಿ ಅದ್ರಾಗ ಎಷ್ಟು ಮಂದಿ ಬೇಕು ಅಂತಾರ ಅಷ್ಟು ಮಂದಿಗ ಅದ ರೊಕ್ಕದಾಗ ಸವಾರಿಸಿ ಹಂಚಿಬಿಡೋದು. ಅವಶ್ಯ ಯಾರಿಗೆ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಎಲ್ಲರೂ ಹೇಳಿದ್ರೆ ಕೊಡೋದ್ರಿ. ಅದು ಇಲ್ಲ ಅಂದ್ರೆ ಎಲ್ಲರಿಗೆ ಎಷ್ಟು ಬರೋದು ಅಷ್ಟನ್ನ ಕಡ್ಡಾಯವಾಗಿ ಕೊಡ್ಲೇಬೇಕು. ಈಗ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಯಾರನ್ನಾರ ಸಂಬಳ ಕೊಟ್ಟು ಇಟ್ಕೊಂಡಿದ್ರೆ ಅಥವಾ ನೀವೇ ಮೇಂಟೈನ್ ಮಾಡ್ತೀರಾ? ಒಬ್ಬ ಅಧ್ಯಕ್ಷರು ಒಬ್ಬ ಕಾರ್ಯದರ್ಶಿ ಅಂತ ಮಾಡ್ಕೊಂತವ್ ವರ್ಷಕ್ಕೊಬ್ಬೊಬ್ಬರನ್ನ, ಅವ್ರ ನಡ್ಸ್ಕೊಂತ ಹೋಗ್ತೀವಿ. ಹಂಗ ವರ್ಷ ವರ್ಷ ಚೇಂಜ್ ಆಗ್ತಾರ? ವರ್ಷನೂ ಚೇಂಜ್ ಇರ್ತಾರ. ಅದೇ ಹಂಗ ಯಾರ ಒಬ್ರು ನೋಡ್ಕೊಂಡು ಹೋಗ್ಬೋದಲ್ಲ? ಸದಸ್ಯರು ಬಹಳ ಇರ್ತಾರಲ್ಲ, ಎಲ್ಲರಿಗೂ ಅವಕಾಶ ಕೊಡ್ಬೇಕು ದೇವಸ್ಥಾನದೊಳಗ ಕಮಿಟಿ ಅಂದಾಗ. ಈಗ ಎಲ್ಲರೂ ಒಂದೊಂದು ವರ್ಷ ಜವಾಬ್ದಾರಿ ಇದ್ರೆ ಅವರು ಸ್ವಲ್ಪ ಮುಂದೆ ಬರ್ತಾರ, ಅವ್ರಿಗೆ ಗೊತ್ತಾಕತಿ ಏನ ಅನ್ನೋದು. ಈಗ ನಾವೆಲ್ಲರೂ ಅನ್ಎಜುಕೇಟೆಡ್ರಿ ರೈತರು, ಏನು ಗೊತ್ತಿರೋದಲ್ಲ. ಅವನಿಗೆ ಒಂದ್ ಏನರ ಹುದ್ದೆ ಕೊಟ್ರ ಅವನು ಸ್ವಲ್ಪ ಹೊರಗಡೆಗೆ ಹೋಗೋ ಅಂತದ್ದು ಏನರ ಬರ್ತತಿ, ಅವನಿಗೆ ಸ್ವಲ್ಪ ನಾಲೆಜ್ ಸಿಗ್ತತಿ. ಆ ಉದ್ದೇಶ ಕೊಟ್ಟು ವರ್ಷಕ್ಕೊಂದ್ಸರಿ ಬಾಡಿ ಚೇಂಜ್ ಮಾಡ್ಕೊಂತ ನಾವು ಬರೋದ್ರಿ. ನಾವು ಅವನಿಗೂ ಸಂಘ ಸಂಸ್ಥೆ ಅನುಭವಗಳು ಬರಬೇಕು, ಮತ್ತೆ ಕಷ್ಟ ಸುಖನೂ ಗೊತ್ತಾಗ್ಬೇಕು, ಜವಾಬ್ದಾರಿ ವಹಿಸಿಕೊಂಡಾಗ ಏನೇನು ಸಮಸ್ಯೆ ಬರುತ್ತೆ ಅನ್ನೋದು ಅಲ್ವಾ? ಹೌದು ಸರ್. ಹಂಗಾಗಿ ನಾವು ವರ್ಷನ ಅವ್ರನ್ನ ಬದಲಿ ಮಾಡ್ಕೊಂತ ಬಂದವರು. ಸರಿ, ಈಗ ಹಾಗಾದ್ರೆ ನಿಮ್ಮ ತಂಡದವರು ಒಂದು ಭಜನೆ ಹಾಡ್ಬೋದಾ? ಹಾಡ್ತೀರಾ? ಶರಣ ಬಂದಿರುವೆ ಪ್ರಭುವೇ, ಶರಣ ಬಂದಿರುವೆ ದ್ವಾರೆ, ಶರಣ ಬಂದಿರುವೆ ಅಜ್ಜಪ್ಪನವರೆ, ನೀವು ತತ್ವಪದ ಮತ್ತು ಭಜನೆ ಪದಗಳನ್ನು ತುಂಬಾ ಚೆನ್ನಾಗಿ ಹಾಡ್ತೀರಿ. ಆದ್ರೆ ಈ ಬೇರೆ ಬೇರೆ ಊರುಗಳಲ್ಲಿ ಜಾತ್ರೆ ಸಮಾರಂಭಗಳು ಪೂಜಾದಿಗಳೇನಾರು ದೇವಸ್ಥಾನಗಳಲ್ಲಿ ನಡೆದ್ರೆ ಅಲ್ಲಿಗೂ ಹೋಗಿ ಏನಾರ ಹಾಡ್ತೀರಾ ನಿಮ್ಮ ತಂಡಗಳನ್ನು ಕರ್ಕೊಂಡು ಹೋಗಿ? ಏನೋ ನಮಗೆ ಅಗ್ದಿ ಅತ್ಯಂತ ಇದ್ದವ ಸರ, ಹಿಂಗ ಮಠ ಇರ್ಲಿಕ್ಕೆ ಅಂತ ಹಿಂದೆ ಅದರದ್ದ ಕಾಯಂ ಬರ್ತಿದ್ವಿ ನಾವು. ಲೇಕರ್ ಅಬ್ ತಕ್ ಲಗ್ಭಗ್ 15 ಮಹೀನೆ ತಕ್ ದೇಶಕ್ಕೆ ಕರೋಡೋ ಲೋಗೋಂಕ ದೇನೆ ಕಾ ಕಾಮ್ ಕಿಯಾ ಹೈ. ಉಸ್ಮೆ ದಿಸಂಬರ್ 2021 ಸೇ ಲೇಕರ್ ಮಾರ್ಚ್ 2022 ತಕ್ 4 ಮಹೀನೆ ಕೆ ಲಿಯೆ ಬಢಾನೆ ಕಾ ನಿರ್ಣಯ ಕಿಯಾ ಗಯಾ ಹೈ. The Pradhan Mantri Garib Kalyan Anna Yojana is a food security welfare scheme that was envisaged by Prime Minister to provide assistance and help mitigate the economic impact of COVID-19. In another decision today, the Cabinet approved continuation of National Apprenticeship Training Scheme for the next 5 years. The Cabinet accorded its approval for stipendiary support of 3,054 crore rupees to apprentices who undergo apprenticeship training under National Apprenticeship Training Scheme for the period from 2021-22 to 2025-26. The Cabinet Committee on Economic Affairs today gave its approval for continuation of the umbrella scheme Ocean Services Modeling Application Resources and Technology OSMART of Ministry of Earth Sciences for implementation during the period from 2021 to 2026 at an overall cost of 2,177 crore rupees. The CCEA also gave approval for continuation of the umbrella scheme Atmosphere and Climate Research Modeling Observing Systems and Services across, along with its 8 sub-schemes, to the next financial cycle of 5 years, 2021 to 26, at an estimated cost of 2,135 crore rupees. Prime Minister Narendra Modi will lay the foundation stone of Noida International Airport in Jewar, Uttar Pradesh tomorrow. The development of the airport is in line with the Prime Minister's vision towards boosting connectivity and creating a future-ready aviation sector. A special focus of this grand vision has been on the state of Uttar Pradesh that is witnessing the development of multiple international airports, including recently inaugurated Kushinagar Airport and under construction international airport at Ayodhya. Uttar Pradesh is poised to become the only state in India to have 5 international airports. The Health Ministry has released the fact sheets of key indicators on population, reproductive and child health, family welfare, nutrition and others for India and 14 states and UTs of the 2019 to 2021 National Family Health Survey, NFHS-5, under Phase 2 in New Delhi today. It was released by Niti Aayog member Health Dr. V.K. Paul and Union Health Secretary Rajesh Bhushan. As per the findings, the total fertility rate has further declined from 2.2 to 2.0 at the national level, and all 14 states and UTs ranging from 1.4 in Chandigarh to 2.4 in Uttar Pradesh. All Phase 2 states have achieved replacement level of fertility rate 2.1, except for Madhya Pradesh, Rajasthan, Jharkhand and Uttar Pradesh. Full immunization drive amongst children aged 12 to 23 months has recorded substantial improvement from 62% to 76% at the All India level. As per the report, 11 out of 14 states and UTs have more than 3/4 of children aged 12 to 23 months with full immunization, and it is the highest of 90% for Odisha. The survey also highlights that institutional births have increased substantially from 79% to 89% at the All India level. Women's empowerment indicators portray considerable improvement at All India level and across all the Phase 2 states and UTs. This is All India Radio giving you the news. For quick news updates round the clock, follow us on Twitter at AIR News Alerts. आजादी के अमृत महोत्सव के पावन अवसर पर आकाशवाणी समाचार के कार्यक्रम परिक्रमा में बृहस्पतिवार को शाम 4:45 पर सुनिए देश की आजादी में अपना अमूल्य योगदान देने वाले भारतीय स्वतंत्रता संग्राम के सेनानियों की वीरगाथा। President Ramnath Kovind addressed a gathering at the birth centenary celebrations of Chaudhary Harmohan Singh Yadav in Kanpur today. Ex-MP Chaudhary Harmohan Singh Yadav was an educationist, social worker, freedom fighter and a Shaurya Chakra awardee for his exemplary bravery during the 1984 anti-Sikh riots in Kanpur. The President also met with the family members of late Chaudhary Harmohan Singh Yadav. The President is in Kanpur city in Uttar Pradesh on a 2-day visit. Mr. Kovind will grace and address the centenary celebrations of Harcourt Butler Technical University tomorrow. Union Minister for Road Transport and Highways Nitin Gadkari laid the foundation stones for 25 national highway projects of 257 kilometers length in Doda district of Jammu division today. The total investment in the project will be 11,721 crore rupees. These projects will provide all-weather connectivity between Jammu and Kashmir Valley and are strategically important for swift movement of defense forces along with agricultural, industrial and socio-economic progress of the region. The sixth round of Foreign Office consultations between India and Argentina were held today in New Delhi. Secretary East in MEA, Reeva Ganguly Das, led the Indian delegation, while Argentine delegation was led by Deputy Foreign Minister Pablo Tettamanti. India and the Asian Development Bank have signed a $300 million loan to strengthen and improve access to comprehensive primary health care in urban areas.